ಶ್ರೀ ಜಿ ಕೆ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. 2022-23 ಸಾಲಿನ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮುಖ್ಯವಾಗಿ ಭತ್ತ, ರಾಗಿ, ಜೋಳ ಖರೀದಿ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ನೀವು ಮಾಡಿಕೊಡ್ಬೇಕು ಅಂತ. ಅದರೊಳಗೆ ಮುಖ್ಯವಾಗಿ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ. ಕೇಂದ್ರ ಸರ್ಕಾರ ಹಿಂಗಾರು ಮತ್ತು ಮುಂಗಾರು ಪೂರ್ವದಲ್ಲಿ ಬಿತ್ತನೆಗಿಂತ ಮುಂಚಿತವಾಗಿ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ. ಆ ಉತ್ಪನ್ನಗಳನ್ನು ಬೆಳೆದಂಥ ರೈತರು ಆ ಒಂದು ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡೋದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತು PDSನಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ವಿತರಿಸಬೇಕಾಗಿರೋದಕ್ಕೆ, ಶಾಲೆಗಳಲ್ಲಿ ವಿತರಣೆ ಮಾಡಬೇಕಾಗಿರೋದಕ್ಕೆ, ಸರ್ಕಾರದಲ್ಲಿ ಕಾಪು ದಾಸ್ತಾನು ಬೇಕಾಗುತ್ತೆ, ಬಫರ್ ಸ್ಟಾಕ್ ಅಂತ ನಾವು ಏನು ಕರಿತೀವಿ, ಅದಕ್ಕೆ ಖರೀದಿ ಮಾಡಲಿಕ್ಕೆ ಈ ಎಲ್ಲ ಕಾರಣಗಳಿಂದ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ. ಮುಖ್ಯವಾಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು, ರೈತರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಇದಕ್ಕಿಂತ ಕಡಿಮೆ ಬೆಲೆಗೆ ಹೋಗಬಾರ್ದು ಅನ್ನೋದು ಬೆಂಬಲ ಬೆಲೆಯ ಮುಖ್ಯ ಉದ್ದೇಶ. ಇದಕ್ಕೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಕೇಂದ್ರ ಸರ್ಕಾರದಲ್ಲಿ ಒಂದು ಆಯೋಗ ಇರುತ್ತೆ. ಎಲ್ಲ ರಾಜ್ಯಗಳ ಸರಾಸರಿಯನ್ನು ತಗೊಂಡು ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರು ಬಿತ್ತನೆಗೆ ಪೂರ್ವವಾಗಿ ಘೋಷಣೆ ಮಾಡ್ತಾರೆ. ಅಂದ್ರೆ ರೈತರಿಗೆ ಒಂದಷ್ಟು ನೆಮ್ಮದಿ. ಪ್ರಮುಖವಾಗಿ ಬೆಳೀತಕ್ಕಂತಹ ಸ್ಟೇಪಲ್ ಕ್ರಾಪ್ಸ್ ಅಂತ ನಾವೇನ್ ಕರಿತೀವಿ, ಅಂತ ಉತ್ಪನ್ನಗಳನ್ನು ಬೆಳೀತಕ್ಕಂತಹ ರೈತರಿಗೆ ಒಂದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಸಪೋರ್ಟ್ಗೆ ಸರ್ಕಾರ ಇದೆ. ಇದೆ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಸರ್ಕಾರದ ಏಜೆನ್ಸಿಗಳ ಮೂಲಕ ಈ ಉತ್ಪನ್ನಗಳನ್ನು ಖರೀದಿ ಮಾಡುತ್ತೆ. ಇದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಕಮಿಟಿ ಇರುತ್ತೆ. ಸರಿ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಉಗ್ರಾಣ ನಿಗಮ, ಈ ಎಲ್ಲರೂ ಅದರ ಮೆಂಬರ್ಸ್ಗಳಿರ್ತಾರೆ, ಖರೀದಿ ಏಜೆನ್ಸಿಗಳು ಕೂಡ. ಈ ಟಾಸ್ಕ್ ಫೋರ್ಸ್ ಕಮಿಟಿ ಸಭೆ ಸೇರಿ ಆಯಾ ಜಿಲ್ಲೆಯಲ್ಲಿ ಯಾವ ಉತ್ಪನ್ನಗಳಿಗೆ ರೇಟ್ ಕಡಿಮೆ ಆಗ್ತಾ ಇದೆ, ಉತ್ಪನ್ನಗಳ ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆ, ಉತ್ಪಾದನೆ ಎಷ್ಟಾಗಿದೆ, ಇದ್ರ ಬಗ್ಗೆ ಮಾಹಿತಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸ್ತಾರೆ. ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಮಿತಿ ಉಪ ಸಮಿತಿ ಸಭೆ ಸೇರಿ ನಿರ್ಧಾರ ಕೈಗೊಂಡು ಇಂತಿಂಥ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಭತ್ತ, ರಾಗಿ, ಜೋಳ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಅನುಮೋದನೆ ನೀಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇದೇ December 15 ರೈತರ ನೋಂದಣಿ ಕೂಡ ಎಲ್ಲ ಕೇಂದ್ರದಲ್ಲಿ ಪ್ರಾರಂಭ ಆಗಿದೆ. ಇದು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಯೋಜನೆಯೋ ಅಥವಾ ರಾಜ್ಯ ಸರ್ಕಾರದ್ದು ಬೇರೆಯಾಗಿ ಇದೆಯೋ, ಹೇಗೆ? ಇದು ಎರಡನ್ನೂ ಸಮ್ಮಿಶ್ರವಾಗಿರ್ತಕ್ಕಂಥದ್ದು. ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಈ ಬೆಂಬಲ ಬೆಲೆಯನ್ನು ನಡೆಸಲಿಕ್ಕೆ ಮಾರುಕಟ್ಟೆ ಸಮಿತಿಗಳಲ್ಲಿ ಸಂಗ್ರಹ ಆಗ್ತಕ್ಕಂಥ ಮಾರುಕಟ್ಟೆ ಶುಲ್ಕದಲ್ಲಿ 100 ರಲ್ಲಿ 50 ಪೈಸೆಯಷ್ಟು ಆ ಒಂದು ಉತ್ಪನ್ನ ತೆಗೆದಿಟ್ಟು ಅದನ್ನು ಆವರ್ತ ನಿಧಿ ಅಂತ ತೆಗೆದಿಟ್ಕೊಂಡಿರ್ತಾರೆ. ಇದು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಸಂಗ್ರಹವಾಗಿರುತ್ತೆ. ಮಾರಾಟ ಮಂಡಳಿ ಆಯಾ ರಾಜ್ಯದಲ್ಲಿ ರಾಜ್ಯಗಳು ಏನು ತಮ್ಮ ಉತ್ಪನ್ನಗಳನ್ನೆಲ್ಲ ಖರೀದಿ ಮಾಡಲಿಕ್ಕೆಲ್ಲ ಅದನ್ನು ಬಳಸ್ಕೊತಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ಸರ್ಕಾರ ನೋಟಿಫೈ ಮಾಡ್ತಕ್ಕಂಥ ಏಜೆನ್ಸಿಗಳಿಗೆ ಆ ದುಡ್ಡನ್ನು ವಿನಿಯೋಗ ಮಾಡಿಕೊಂಡು ಸಂಗ್ರಹಣೆ ಮಾಡ್ತಕ್ಕಂಥ ವ್ಯವಸ್ಥೆ. ಈ ಆವರ್ತನದಿಂದ ಖರೀದಿಯಾಗಿದ್ದನ್ನು ಮತ್ತೆ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೆ ಅದಕ್ಕೆ ದುಡ್ಡು ಹಾಕ್ತಕ್ಕಂಥದ್ದು. ಸೊ ಇದೊಂದು ರಿವಾಲ್ವಿಂಗ್ ಫಂಡ್ ಅಂತ ಕರೀತಾರೆ. ಇದ್ರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಜಾರಿ ಮಾಡ್ತಕ್ಕಂಥದ್ದು ಬೆಂಬಲ ಬೆಲೆಗಳನ್ನು ಕೇಂದ್ರ ಸರ್ಕಾರನೇ ಘೋಷಣೆ ಮಾಡುತ್ತೆ. ಸರಿ ಸರಿ. ಈ ಸಾರಿ 3 ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಅಂತ ಹೇಳಿದ್ರಿ, ಭತ್ತ, ರಾಗಿ ಮತ್ತು ಜೋಳ. ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ 16 ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಪ್ರಮುಖವಾಗಿ ಈ 3 ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡಲಿಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಈ 3 ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಈ ಬಾರಿ ಸರ್ಕಾರ ಆದೇಶ ನೀಡಿದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ 3 ಉತ್ಪನ್ನಗಳಿಗೆ, ರೈತ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಇದೆ ಅಂತ ನೀವು ಹೇಳೋದು? 2022-23 ಸಾಲಿನಲ್ಲಿ ಭತ್ತ, ಜೋಳ, ಸಜ್ಜೆ, ರಾಗಿ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ತೊಗರಿ, ಹೆಸರು, ಉದ್ದು, ಎಣ್ಣೆಕಾಳುಗಳು, ಶೇಂಗಾ, ಸೂರ್ಯಕಾಂತಿ, ಸೋಯಾಬೀನ್, ಎಳ್ಳು, ಉಚ್ಚೆಳ್ಳು ಮತ್ತು ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು, ಹತ್ತಿ, ಸುಲಿ ತೆಂಗಿನಕಾಯಿ, ಕೊಬ್ಬರಿ, ಇಷ್ಟು ಉತ್ಪನ್ನಗಳಿಗೆ ಒಟ್ಟಾರೆ 16 ಉತ್ಪನ್ನಗಳಿಗೆ ಈಗಾಗಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭತ್ತ, ಜೋಳ ಮತ್ತು ರಾಗಿಯನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅಂದರೆ ಯಾವ್ಯಾವ ಉತ್ಪನ್ನಗಳನ್ನು ಈ ವರ್ಷ ಖರೀದಿ ಮಾಡ್ತದೆ ಹಾಗಿದ್ರೆ? ಈ ವರ್ಷ ಈಗಾಗಲೇ ಘೋಷಣೆ ಮಾಡಿದಂತೆ FAQ ಗುಣಮಟ್ಟದ. ಈ FAQ ಗುಣಮಟ್ಟ ಅಂದ್ರೆ ಏನು? ಸರಾಸರಿ ಉತ್ತಮ ಗುಣಮಟ್ಟ ಅಂತ ಕರಿತೀವಿ. ಇದರಲ್ಲಿ ಗ್ರೇಡ್ಗಳನ್ನು ಮಾಡೋದಿಲ್ಲ. ಅಂದರೆ ನಾವು ಆಯಾ ಉತ್ಪನ್ನದಲ್ಲಿ ಕೆಲವು ಮಿನಿಮಮ್ ಕ್ವಾಲಿಟಿ ಪ್ಯಾರಾಮೀಟರ್ಸ್, ಯಾಕೆಂದರೆ ಖರೀದಿ ಮಾಡಿದಂಥ ಉತ್ಪನ್ನ ಸರ್ಕಾರದಲ್ಲಿ 90 ದಿನಗಳ ಕಾಲ ಇಟ್ಕೊಂಡು ಅದನ್ನು ಮತ್ತೆ ಸಾರ್ವಜನಿಕ ವಿತರಣೆ ವ್ಯವಸ್ಥೆಗೆ ಒದಗಿಸ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಆ ಮಿನಿಮಮ್ ಒಂದು ಗುಣಮಟ್ಟ ಇರಲೇಬೇಕಾಗುತ್ತೆ. ಉದಾಹರಣೆಗೆ ನಾವು ನೋಡೋದಾದರೆ ಭತ್ತ ತಗೊಂಡ್ರೆ ತೇವಾಂಶ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಮಿನಿಮಮ್ ಶೇಕಡ 17% ಇರಬೇಕು. 18-20% ಇದ್ದಾಗ ಏನಂತೆ ಬೂಸ್ಟ್ ಬರ್ತಕ್ಕಂಥದ್ದು ಸಂಗ್ರಹಣೆಯಲ್ಲಿ ಲಾಸ್ ಆಗ್ತಕ್ಕಂಥದ್ದಾಗುತ್ತೆ. ಇದ್ರ ಜೊತೆಗೆ ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂತ ಏನು ಕರಿತೀವಿ ಅವು 1% ಇರಬೇಕು. ಡ್ಯಾಮೇಜ್ಡ್ ಗ್ರೈನ್ಸ್ ಅಂದರೆ ವಿರೂಪಗೊಂಡ ಧಾನ್ಯಗಳು 4%, ಮತ್ತು ಸ್ವಲ್ಪ ಶಂಕನ್ ಕೂಗಿದ್ದಂಥ ಆಗಿರ್ತಕ್ಕಂಥವು ಅಂಥ ಕಾಳುಗಳು 3%, ಮತ್ತು ಅಡ್ಮಿಕ್ಸ್ಚರ್ ಸ್ವಲ್ಪ ನಾವೇನು ವೆರೈಟಿ ಬಯಸಿರ್ತೀವಿ ಅದಕ್ಕಿಂತ ಕೆಲವರು ಅಡ್ಮಿಕ್ಸ್ಚರ್ ಆಗ್ತಕ್ಕಂಥದ್ದು 6% ಈ ರೀತಿ ಘೋಷಣೆ ಮಾಡಿರಿ. ಮಾಯಿಶ್ಚರ್ ಒಂದು ಅಂದರೆ ತೇವಾಂಶ ಬಹಳ ಪ್ರಮುಖವಾಗಿರೋದ್ರಿಂದ ಭತ್ತದಲ್ಲಿ 17, ಬಿಳಿ ಜೋಳದಲ್ಲಿ 14, ಮತ್ತು ರಾಗಿಗೆ ಗರಿಷ್ಠ ಮಿತಿ 12% ಘೋಷಣೆ ಮಾಡಿದೆ. ಈ ಗುಣಮಟ್ಟವನ್ನು ನೀವು ನೋಡೋದು ಹೇಗೆ, ಯಾವ ಏಜೆನ್ಸಿಯವರು ಅದನ್ನು ಗುಣಮಟ್ಟವನ್ನು ಅಳತೆ ಮಾಡ್ತಾರೆ? ಈ ಬಾರಿ ಸರ್ಕಾರದ ಆದೇಶದಲ್ಲಿ ಕೃಷಿ ಇಲಾಖೆಯಿಂದ ಗ್ರೇಡರ್ಗಳನ್ನು ನೇಮಿಸಬೇಕು ಅಂತಾಗಿರುತ್ತೆ. ನಮ್ಮ ಪ್ರೊಕ್ಯೂರ್ಮೆಂಟ್ ಸೆಂಟರ್ಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಜೊತೆ ಕೃಷಿ ಇಲಾಖೆಯಿಂದ ನಿಯೋಜಿಸಲ್ಪಟ್ಟ ಗ್ರೇಡರ್ಗಳು ಇರ್ತಾರೆ, ಅವರು ಗುಣಮಟ್ಟವನ್ನು ಪರೀಕ್ಷೆ. ರೈತ ಉತ್ಪನ್ನಗಳು ನಿಮ್ಮ ಮಾರುಕಟ್ಟೆಗೆ ಬಂದಾಗ ಅವರು ಬಂದು ಅದನ್ನು ಗ್ರೇಡನ್ನು ಪರಿಶೀಲನೆ ಮಾಡಬೇಕು. ರೈತರು ತಮ್ಮ ಉತ್ಪನ್ನಗಳನ್ನು ಖರೀದಿ ಕೇಂದ್ರಗಳಿಗೆ ಈಗ ನೋಂದಣಿಯಾದಂಥ ರೈತರು ತೊಗೊಂಬಂದಾಗ ಆ ಉತ್ಪನ್ನಗಳನ್ನ ಲಸುರಿದು ಈ ಉತ್ಪನ್ನದ ಎಲ್ಲ ಗುಣಮಟ್ಟಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಅದು ಅವರು ಸರಿ ಇದೆ ಅಂದ ಮೇಲೇ ಖರೀದಿ ಕೇಂದ್ರದವರು ತೊಗೊಳ್ತಾರೆ. ಮುಖ್ಯವಾಗಿ ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗೆ ನೀವು ನೋಡಲ್ ಆಫೀಸರ್ ಆಗಿದೆ. ಹೌದು. ಯಾವ್ಯಾವ ಖರೀದಿ ಏಜೆನ್ಸಿಗಳು ನಮ್ಮ ಭಾಗದಲ್ಲಿ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಇದೆ ಅಂತ ಹೇಳಲಿಕ್ಕೆ ಆಗುತ್ತಾ? ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಪ್ರಥಮ ಬಾರಿಗೆ ಈ ಸತಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಖರೀದಿ ಏಜೆನ್ಸಿಯಾಗಿ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ನೋಡಲ್ ಏಜೆನ್ಸಿ ಆಗಿರುತ್ತೆ. ಈ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಕಮಿಟಿ, ಜಿಲ್ಲಾ ಕಾರ್ಯಪಡೆ ಅಂತ ಏನಿರುತ್ತೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿಗದಿಪಡಿಸಿದಂತೆ ಆ ಒಂದು ಸಭೆಯಲ್ಲಿ ಯಾವುದ್ಯಾವುದು ಇಂಥ ಕೇಂದ್ರಗಳಲ್ಲಿ ತೆಗಿಬೇಕು ಅಂತ ನಿಗದಿಪಡಿಸ್ತಾರೋ ಅಲ್ಲೆಲ್ಲ ನಮ್ಮ ನೋಂದಣಿ ಕೇಂದ್ರಗಳನ್ನು ಈಗಾಗಲೇ ತೆರೆಯಲಾಗಿದೆ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನೋಡೋದಾದರೆ ಹರಪನಹಳ್ಳಿ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ, ಹಗರಿಬೊಮ್ಮನಹಳ್ಳಿ ಮಾರುಕಟ್ಟೆ ಸಮಿತಿ ಅಂದರೆ APMC ಪ್ರಾಂಗಣ, ಕೊಟ್ಟೂರು APMC ಪ್ರಾಂಗಣ, ಹೂವಿನಡುಗಲಿ APMC ಪ್ರಾಂಗಣ ಮತ್ತು ಹೊಸಪೇಟೆ APMC ಪ್ರಾಂಗಣಗಳಲ್ಲಿ ಈ ಸರ್ತಿ ನೋಂದಣಿ ಕೇಂದ್ರಗಳನ್ನು ತೆಗೆದಿದ್ದಾರೆ. ಸರಿ. ಇದೇ ರೀತಿ ಬಳ್ಳಾರಿ ಜಿಲ್ಲೆ ನಾವು ನೋಡೋದಾದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಮತ್ತು ಕಂಪ್ಲಿಯಲ್ಲಿ ನಾವು ಮಾರುಕಟ್ಟೆ ಸಮಿತಿ ಪ್ರಾಂಗಣಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆಗೆದಿದ್ರೆ ಉಳಿದಂತೆ ಸಂಡೂರು, ಶಿರಗುಪ್ಪ ಮತ್ತು ಕುರುಗೋಡ್ನಲ್ಲಿ ಪ್ಯಾಕ್ಸ್ನವರು ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘ ಮತ್ತು ಸಿರಗುಪ್ಪದಲ್ಲಿ ತಾಲೂಕು ಕೃಷಿ ಉತ್ಪತ್ತಿನ ಸಹಕಾರ ಸಂಘದಲ್ಲಿ ಖರೀದಿ ಮತ್ತು ನೋಂದಣಿ ಕೇಂದ್ರಗಳನ್ನು ತೆಗೆದಿದ್ದೀವಿ. ಈ ನೋಂದಣಿ ಅಂದರೆ ರೈತರು ಹೇಗೆ ನೋಂದಣಿ ಮಾಡ್ಕೋಬೇಕು, ಅದಕ್ಕೆ ಏನು ಮಾನದಂಡಗಳು ಅಂತ, ಯಾವ ಥರ ಮಾಡ್ಕೋಬೇಕು ನೋಂದಣಿ ಅಂತ? ರೈತರು ಈಗಾಗಲೇ ಬೆಳೆ ದರ್ಶಕ ಆ್ಯಪ್ ಜೊತೆ ಮ್ಯಾಪ್ ಮಾಡಿರ್ತಕ್ಕಂತಹ FID ನಂಬರ್ ಇರುತ್ತೆ. ನಮಗೆ ಎಲ್ಲ ಆಧಾರ್ ನಂಬರ್ ಯಾವ ರೀತಿ ಇರುತ್ತೋ ಆ ರೀತಿ FID ನಂಬರ್ ಫಾರ್ಮರ್ಸ್ ಫ್ರೂಟ್ ID ತತ್ರಾಂಶದಲ್ಲಿ ಏನು ನೋಂದಣಿ ಮಾಡ್ಕೊಂಡಿರ್ತಾರೋ ಅದೇ ID ಸಂಖ್ಯೆ ತೊಗೊಂಬರ್ಬೇಕು. ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್ಕು, ಒಂದು ಪಹಣಿ ಮತ್ತು ಅವರ ಆಧಾರ್ ಕಾರ್ಡ್, ಅವ್ರ ಮೊಬೈಲ್ ನಂಬರ್ ತೊಗೊಂಬಂದ್ರೆ FID ನಂಬರ್ ಹಾಕಿದ ತಕ್ಷಣ ಅವರು ಬೆಳೆದಿರ್ತಕ್ಕಂಥ ಬೆಳೆ. ಈ FID ನಂಬರ್ ಹೇಗೆ ಸಿಗೋದು ಹೇಗೆ? ಅದು ಕೃಷಿ ಇಲಾಖೆಯಲ್ಲಿ ಈಗಾಗಲೇ ಎಲ್ಲ ಕಡೆ GPS ತಂತ್ರಜ್ಞಾನದ ಮೂಲಕ ಮಾಡಿಕೊಟ್ಟಿದ್ದಾರೆ. ಸೊ ಕೃಷಿ ಇಲಾಖೆ ಮೂಲಕ ಆ ಕೆಲಸ ಆಗುತ್ತೆ. ಹೌದು. ಆ FIDಯನ್ನು ಬಳಸ್ಕೊಂಡು ನಾವು ನೋಂದಣಿ ಮಾಡ್ಕೊತಾ ಇದ್ದೇವೆ. ಎಷ್ಟು ಜನ ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ? ವಿಜಯನಗರ ಜಿಲ್ಲೆಯಲ್ಲಿ ಕೊಟ್ಟೂರಿನಲ್ಲಿ 2,470 ಜನ, ಅತಿ ಹೆಚ್ಚು ರಾಗಿ ಬೆಳೆಗಾರರು ಈ ಬಾರಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಇನ್ನು 5 ತಾಲೂಕುಗಳಲ್ಲಿ ಇರ್ತಕ್ಕಂಥ ಕೇಂದ್ರಗಳಲ್ಲಿ 500-600 ಈ ರೀತಿ. ಹೊಸಪೇಟೆಯಲ್ಲಿ ಒಂದು 100-105 ಜನ ರಾಗಿ ಬೆಳೆಗಾರರು ನೋಂದಣಿ ಮಾಡ್ಕೊಂಡಿದ್ದಾರೆ. ಭತ್ತ ಈ ಭಾಗದಲ್ಲಿ ಭತ್ತ ಕಡಿಮೆ ಬೆಳೆಯೋದ್ರಿಂದ ಭತ್ತದ ನೋಂದಣಿ ಕಡಿಮೆ ಆಗಿರುತ್ತೆ. ಇನ್ನುಳಿದಂತೆ ಬಳ್ಳಾರಿಯಲ್ಲಿ ಭತ್ತ ಹೊರಗಿನ ರೇಟು ಅಂದರೆ ಮಾರುಕಟ್ಟೆಯಿಂದ ದರ ಘೋಷಿತ ಬೆಂಬಲ ಬೆಲೆಗಿಂತ ಜಾಸ್ತಿ ಇದೆ. ಹಾಗಾಗಿ ರೈತರು ಕೆಲವೊಂದು ಕೇಂದ್ರಗಳಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಆಸಕ್ತಿ ಕಡಿಮೆ ತೋರಿಸಿದ್ದಾರೆ. ಇನ್ನು ಜೋಳ ಬೆಳೀತಕ್ಕಂಥ ಬೆಳೆಗಳಲ್ಲಿ ಜೋಳನೂ ಕಡಿಮೆ ಪ್ರಮಾಣದಲ್ಲಿ ನೋಂದಣಿಯಾಗಿದೆ. ಈಗ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಜೋಳ ಈಗ ಆಲ್ರೆಡಿ ಖಾಲಿಯಾಗಿರೋದ್ರಿಂದ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ದರ ಇರೋದ್ರಿಂದ ನೋಂದಣಿಗಳು ಕಡಿಮೆ ಆಗಿದೆ, ನೋಂದಣಿ ಕಡಿಮೆ ಆಗಿದೆ. ಆದರೆ ಸರ್ಕಾರದ ಉದ್ದೇಶನೂ ಕೂಡ ನಾವೊಂದು ಅಂಗಡಿ ತೆಗೆದಿಟ್ಟಾಗ ಆ ರೇಟ್ಗಿಂತ ಇನ್ನೂ ಕಡಿಮೆ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ. ಸೊ ಸರ್ಕಾರದ ಉದ್ದೇಶ ಅಲ್ಲಿ ಸಫಲ ಆಗಿದೆ ಅಂತ ನಾವು ಭಾವಿಸ್ಬೇಕು. ಈ ಖರೀದಿಗೆ ಮಾನದಂಡಗಳೇನು, ಈಗ ರಾಗಿ, ಜೋಳ ಮತ್ತು ಭತ್ತ ಈ ಖರೀದಿ? ಈ ಬಾರಿ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ ಮಾತ್ರ ಖರೀದಿ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ, ಅಂದರೆ 4.93 ಎಕರೆಗಿಂತ ಕಡಿಮೆ ಇರತಕ್ಕಂತಹ ರೈತರಿಂದ ರಾಗಿ ಮತ್ತು ಜೋಳನ ಖರೀದಿ ಮಾಡಬೇಕು ಅಂತ, ಪ್ರತಿ ಎಕರೆಗೆ 10 ಕ್ವಿಂಟಲ್ ಅಂತೆ. ಅವ್ರದ್ದು 2 ಎಕರೆ 3 ಎಕರೆ 4 ಎಕರೆ ಎಷ್ಟೇ ಇರಲಿ 20 ಕ್ವಿಂಟಲ್ ಗರಿಷ್ಠ ಮಿತಿ. 20 ಕ್ವಿಂಟಲ್ ಅಷ್ಟನ್ನು ನೀವು ಖರೀದಿ ಮಾಡ್ತಕ್ಕಂಥದ್ದು. ಇನ್ನು ಭತ್ತದ ಬಂದರೆ ಸಾಮಾನ್ಯ ಗುಣಮಟ್ಟದ ಪ್ರತಿ ಕ್ವಿಂಟಲ್ ಭತ್ತ 2,040 ರೂಪಾಯಿ ನಿಗದಿಪಡಿಸಿದರೆ, ಗ್ರೇಡ್ ಎ ಭತ್ತ 2,060 ರೂಪಾಯಿ ನಿಗದಿಪಡಿಸಿದರೆ, ಇನ್ನು ಬಿಳಿ ಜೋಳ ಹೈಬ್ರಿಡ್ ಬಿಳಿ ಜೋಳ ಏನು ಈ ಭಾಗದಲ್ಲಿ ಬೆಳೀತಾರೆ ಅದಕ್ಕೆ 2,970 ರೂಪಾಯಿ ಇದ್ದರೆ, ಮಾಲ್ದಂಡಿ ಜೋಳಕ್ಕೆ 2,990 ರೂಪಾಯಿನ ಘೋಷಣೆ ಮಾಡಿದೆ. ಅದೇ ರೀತಿ ಪ್ರತಿ ಕ್ವಿಂಟಲ್ ರಾಗಿಗೆ 3,578 ರೂಪಾಯಿಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಭತ್ತವನ್ನು ನೋಂದಾಯಿಸಿಕೊಂಡ ರೈತರಿಂದ ಪ್ರತಿ ಎಕರೆಗೆ 25 ಕ್ವಿಂಟಾಲ್ನಂತೆ ಗರಿಷ್ಠ 40 ಕ್ವಿಂಟಾಲ್ಗಳಷ್ಟು ಖರೀದಿ ಮಾಡೋದಕ್ಕೆ ಸರ್ಕಾರ ಘೋಷಣೆ ಮಾಡಿದೆ. ಇದೇ ರೀತಿ ಬಿಳಿಜೋಳ ರಾಗಿಯನ್ನು ಬೆಳೆದಂಥ ರೈತರಿಂದ ಪ್ರತಿ ಎಕರೆಗೆ 10 ಕ್ವಿಂಟಾಲಂತೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ ಮ್ಯಾಕ್ಸಿಮಮ್ 20 ಕ್ವಿಂಟಾಲ್ ಜೋಳ ಮತ್ತು ರಾಗಿ ಆದರೆ ಇದನ್ನು ಖರೀದಿ ಮಾಡೋದಕ್ಕೆ. ಈ ಎಲ್ಲ ಉತ್ಪನ್ನಗಳು ಎಫ್ ಎ ಕ್ಯೂ ಗುಣಮಟ್ಟದ್ದಾಗಿರಬೇಕು, ಇದನ್ನು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಅವರಿಗೆ ಪೇಮೆಂಟ್ ಎಲ್ಲ ವ್ಯವಸ್ಥೆ ಹೇಗೆ? DBT ಮೂಲಕ ಅವರು ಉತ್ಪನ್ನವನ್ನು ಮಾರಾಟ ಮಾಡಿದ 15 ದಿವಸಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಯಾವಾಗಿಂದ ತಮ್ಮ ಉತ್ಪನ್ನಗಳನ್ನು ತರಬೇಕು ಮತ್ತು ಯಾವ ರೀತಿ ಅವರು ಸಿದ್ಧತೆ ಮಾಡ್ಕೋಬೇಕು ಅನ್ನೋದೊಂದು ಪ್ರಶ್ನೆ. 15ನೇ ತಾರೀಕಿಂದ 31ನೇ ತಾರೀಕು ತನಕ ಸರ್ಕಾರ ಘೋಷಣೆ ಮಾಡಿದೆ, ನೋಂದಣಿಗೆ ಸಮಯ ಕಾಲಾವಕಾಶ ಕೊಟ್ಟಿದೆ. ಈ ತಿಂಗಳು ಡಿಸೆಂಬರ್ 31ರ ತನಕ. ಆದರೆ ಗರಿಷ್ಠ ಮಿತಿ ಈ ವರ್ಷ 500,000 ಮೆಟ್ರಿಕ್ ಟನ್ಗಳಷ್ಟು ರಾಗಿ, 500,000 ಮೆಟ್ರಿಕ್ ಟನ್ನಷ್ಟು ಭತ್ತ ಮತ್ತು 200,000 ಮೆಟ್ರಿಕ್ ಟನ್ನಷ್ಟು ಜೋಳ ಖರೀದಿ ಮಾಡಬೇಕು ಅಂತ ನಿರ್ಧರಿಸಿರೋದ್ರಿಂದ ಆ ಖರೀದಿ ಮಿತಿ ಹೋಗೋವರೆಗೂ ಅವ್ರ ರೈತರ ನೋಂದಣಿ ಇರುತ್ತೆ. ಅಂದರೆ ಮುಂದಿನ ದಿನಗಳಲ್ಲೂ ಕೂಡ, ಜನವರಿ ತಿಂಗಳಲ್ಲೂ ಕೂಡ ಇದಿರುತ್ತೆ. ಅಂದರೆ ಆ ಖರೀದಿ ಮಿತಿ ಸ್ಟಾಪ್ ಆಗೋವರೆಗೂ ನೋಂದಣಿ ಕೇಂದ್ರಗಳಲ್ಲಿ ಇರುತ್ತೆ. ನಂತರ ಒಂದು ವಾರದಲ್ಲಿ, ಈಗಾಗಲೇ 1ನೇ ತಾರೀಕಿಂದ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಆದೇಶಿಸಿದೆ. ಆದರೆ ನೋಂದಣಿಗಳು ಆಗ್ತಾ ಇರೋದ್ರಿಂದ ಇನ್ನು 2-3 ದಿವಸಗಳಲ್ಲಿ ಅದನ್ನು ಮತ್ತೆ ರೈತರಿಗೆ ಮಾಹಿತಿಯನ್ನು ನೀಡಿ ಎಲ್ಲ ಮೊಬೈಲ್ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಡ್ತಾರೆ ಮತ್ತು ಅನೌನ್ಸ್ ಮಾಡೋದ್ರ ಮೂಲಕ ರೈತರಿಗೆ ಪ್ರತಿ ದಿವಸ ಇಷ್ಟಿಷ್ಟು ಜನ ರೈತರು ಬರಬೇಕು ಅಂತೇಳಿ ಘೋಷಣೆ ಮಾಡಿ. ಯಾಕಂದರೆ ಈ ನಮ್ಮ ಕೊಟ್ಟೂರು ಒಂದೇ ಭಾಗದಲ್ಲಿ 2,500 ಜನ ರೈತರಿದ್ದಾರೆ. ನಮಗೆ ಖರೀದಿಗೆ ಇರ್ತಕ್ಕಂಥ ಕಾಲಮಿತಿ January 1ರಿಂದ March 31ರವರೆಗೂ ಮಾತ್ರ. ಸೊ ಈ ಅವಧಿಯಲ್ಲಿ ನಾವು ಎಲ್ಲ ರೈತರಿಂದಲೂ ಯಾರು ನೋಂದಣಿ ಮಾಡ್ಕೊಳ್ತಾ ಅವರಿಂದ ಖರೀದಿ ಮಾಡಬೇಕಾಗುತ್ತೆ. ಗುಣಮಟ್ಟ ಪರೀಕ್ಷೆ ಮಾಡಬೇಕು, ಚೀಲಗಳನ್ನು ಸುರುಕೋಬೇಕು, ಚೀಲದಲ್ಲಿ ತುಂಬಬೇಕು, ವೇಯಿಂಗ್ ಆಗಬೇಕು ಮತ್ತು ಅದನ್ನು ಸ್ಟೇಟ್ ವೇರ್ಹೌಸಿಂಗ್ ಕಳಿಸ್ಕೊಡ್ಬೇಕು. ಈ ಎಲ್ಲ ಪ್ರೋಸೆಸ್ ಇರೋದ್ರಿಂದ ಹಂತ ಹಂತವಾಗಿ ರೈತರನ್ನ ಕರೆದು ನಾವು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಸರಿ, ಒಟ್ಟಾರೆಯಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಏನು ಬೆಳೆಯನ್ನು ಬೆಳೀತಾರೆ ಅದಕ್ಕೆ ಒಂದು ಯಾವುದೇ ಮಧ್ಯವರ್ತಿಗಳ ಮತ್ತು ಬೇರೆ ಯಾವುದೇ ಶೋಷಕರ ಕೈಗೆ ಸಿಗಬಾರ್ದು, ರೈತನಿಗೆ ಒಂದಷ್ಟು ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ತಂದಿದೆ. ಇದ್ರ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚು ಹೇಳಲಿಕ್ಕೆ ಏನಾದ್ರು ಇದೆಯಾ ನಿಮಗೆ? ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಕ್ಕಂತಹ ಕನಿಷ್ಠ ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರಗಳು ಇದನ್ನು ಕಾರ್ಯಗತ ಮಾಡ್ತಾ ಇದ್ದಾವೆ. ಈ ಎಲ್ಲರ ಉದ್ದೇಶ ತಾವು ಹೇಳಿದಂಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಅದಕ್ಕೆ ಇದನ್ನು ಕನಿಷ್ಠ ಬೆಂಬಲ ಬೆಲೆ ಅಂತ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಮಾಡಿದರೆ, ಈ ಒಂದು ಯೋಜನೆಯಲ್ಲಿ ಎಫ್ ಎ ಕ್ಯೂ ಗುಣಮಟ್ಟದ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡ್ತಿರೋದ್ರಿಂದ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂದರೆ, ತಮ್ಮ ಉತ್ಪನ್ನಗಳನ್ನು ಸರಿಯಾಗಿ ಒಣಗಿಸಿ ಸ್ವಚ್ಛಗೊಳಿಸಿ ಕಸಕಡ್ಡಿಗಳಿಲ್ಲದಂತೆ ತೊಗೊಂಬಂದರೆ ಖರೀದಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೂ ಸಹಕಾರಿಯಾಗುತ್ತೆ ಮತ್ತು ಬೇಗ ಬೇಗ ಪ್ರೋಸೆಸ್ ಮುಗಿದೋಗುತ್ತೆ. ಇಲ್ಲಾಂದರೆ ಅಲ್ಲಿ ಸ್ವಚ್ಛಗೊಳಿಸ್ತಾ ತೇವಾಂಶ ಇದ್ದರೆ ಇಲ್ಲ ಏನಾಗುತ್ತೆ ತೊಗೊಳ್ಳಿ ಅಂತ ಇದು ಹಲವಾರು ಪ್ರಸಂಗಗಳು ಬರುತ್ತೆ. ಆದರೆ ನಾವು ಸ್ಟೇಟ್ ವೇರ್ಹೌಸ್ ಕಾರ್ಪೊರೇಷನಲ್ಲಿ ಉಗ್ರಾಣ ನಿಗಮಗಳಲ್ಲಿ ಇಟ್ಟಾಗಂಥ ಸಂದರ್ಭದಲ್ಲಿ ಗುಣಮಟ್ಟ ಹಾಳಾಗಿ ಲಾಸ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಆದ್ದರಿಂದ ರೈತ ಬಾಂಧವರಿಗೆ ನಮ್ಮದೊಂದು ಕಳಕಳಿಯ ವಿನಂತಿ, ಖರೀದಿ ಕೇಂದ್ರಗಳಿಗೆ ತಮ್ಮ ಉತ್ಪನ್ನಗಳನ್ನು ತರಬೇಕಾದ್ರೆ ಸ್ವಚ್ಛಗೊಳಿಸಿ ಒಣಗಿಸಿ ಎಫ್ ಎ ಕ್ಯೂ ಗುಣಮಟ್ಟ ಕಾಯ್ದುಕೊಳ್ಳಿ ಮತ್ತು ಈ ನೋಂದಣಿ ಮಾಡಿದಂಥ ಎಲ್ಲ ರೈತರಿಂದ ಖರೀದಿ ಮಾಡಬೇಕಾಗಿರುತ್ತೆ. ಆದ್ದರಿಂದ ತಮಗೆ ತಿಳಿದಂಥ ದಿನಾಂಕಗಳಂದು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯ. ತಾಳ್ಮೆಯಿಂದ ಎಲ್ಲರೂ ಸಹಕರಿಸಿ ಎಲ್ಲರೂ ಕೈ ಜೋಡಿಸಿ ಸರ್ಕಾರದ ಈ ಯೋಜನೆಯ ಪ್ರತಿಫಲ ಲಾಭ ಪಡಿಬೇಕು ಅಂತ ಹೇಳ್ಬಿಟ್ಟು ರೈತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೆಯದು ಜಿ ಕೆ ವೆಂಕಟೇಶ್ ಅವರೇ, ಈವರೆಗೆ ತಾವು ನಮ್ಮ ಸ್ಟುಡಿಯೋಕ್ಕೆ ಬಂದು 2022 ಹಾಗೂ 23ನೇ ಸಾಲಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ರೈತ ಬಾಂಧವರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ, ಧನ್ಯವಾದ. 2022-23ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಬಗ್ಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಕಲಬುರಗಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿ ಕೆ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಂಎಸ್ ನಾಗೇಂದ್ರ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ, ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.